Ma, ga, ಮದನಿ ಸನ್ನಾದ ಮಯ ಪಗದ ಪಗದ ಪಗರಿ ರಾಧ ಸರಿ ಗಗ ಪಗದ ಪಗ ದಾದ ಗಗ ದಾದ ರಿ ಸದಾದ ಪಸದ ಪಗ ರಿ ಸ ರಿ ಗ ಪ ಸದ ನಿನಿ ಪ ಪದ ನಿನಿ ಪ ಪದ ನಿನಿ ಪ ಪದ ಮಗ ಗಗ ದಮ ಮಮ ನಿ ಸನಿ ನಿಗರಿ ಸರಿ ಗರಿ ಗಿ ಸರಿ ಸರಿ ಗರಿ ಸರಿ ಗರಿ ಸಕ್ಕ ಮದನಿ ಗ